ಆಕಾಶವಾಣಿ ಮಡಿಕೇರಿ. ಸುದ್ದಿ ಚುಂಪಿ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುರ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಮೊಬೈಲ್ 9400609004 9902047004. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಇಂದು ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಂಡಳಿ, ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು ಕೆಡಿಪಿ ಸಭೆಯಲ್ಲಿ ಕೊಟ್ಟಿದ್ದ ಸೂಚನೆಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿನ ತಗೊಂಡು ಅಲ್ಲಿಂದ ಮಾತಾಡಿ, ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಮಳೆ ಆಗುವ ಸಾಧ್ಯತೆ ಉಂಟು, ಯಾವುದೇ ತರಹದ ಗಂಟಾಂತರಗಾಗದಂಗೆ ಸರಿಯಾದ ಎಚ್ಚರ ತಗೊಳಕು, ಮಳೆಯಿಂದಾಗಿ ಜಿಲ್ಲೆಯಲ್ಲಿಡಿ ಸುಮಾರು ಕಡೆ ದಾರಿಗ ಗುಂಡಿ ಬಿದ್ದಳು, ಇದನ್ನೆಲ್ಲ ಸರಿ ಮಾಡೋಕು ಅಂಗನವಾಡಿ, ಇಸ್ಕೂಲುಗ, ಹಾಸ್ಟೆಲ್ಗ, ವಸತಿ ಇಸ್ಕೂಲುಗ ಸೇರಿದಂಗೆ ಹಾಳಾಗಿರುವ ಕುರಿತು ವರದಿಗೆ ಸಿಕ್ಕಿಟ್ಟು ಇದನ್ನ ಸರಿ ಮಾಡಿಕೆ ಕ್ರಮ ತಕೊಂಡವೆ. ಸಾರ್ವಜನಿಕರಿಂದ ಯಾವುದೇ ತರದ ಪುಕಾರುಗ ಕೇಳಿ ಬರದಂಗೆ ಎಚ್ಚರ ತಕೊಂಡು ಅಧಿಕಾರಿಗ ಸರಿಗೆ ಕೆಲಸ ಮಾಡೋಕು, ರೈತರಿಗೆ ಯಾವುದೇ ತರದ ತಾಪತ್ರೆಗಾಗದಂಗೆ ಕೃಷಿ ಇಲಾಖೆನವು ನಿಗಾ ತಗೊಳಕುತ ಮಂತ್ರಿಗ ಸೂಚನೆ ಕೊಟ್ಟು. ಜಿಲ್ಲಾ ಪಂಚಾಯತಿನ ಸಿಇಒ ಆನಂದ್ ಪ್ರಕಾಶ್ ಮೀನಾವು ಮಾತಾಡಿ, ಜಿಲ್ಲಾ ಪಂಚಾಯಿತಿ ರಸ್ತೆ ಹಂಗೆ ಕಟ್ಟಡಗಳ ನಿರ್ವಹಣೆಗೆ ಸಂಬಂಧಪಟ್ಟಂಗೆ ಸರಿಯಾದ ಕ್ರಮ ತಗೊಂಡಳು, ಹಂಗೆ ಜಲಜೀವನ್ ಮಿಷನ್ ಯೋಜನೆಯ ಕೆಲಸಗಳಿಗೆ ಸಂಬಂಧಪಟ್ಟಂಗೂ ಸರಿಯಾದ ನಿಗಾ ತಗೊಂಡಳತ ಹೇಳ್ದು. ಇದೇ ಹೊತ್ತಲ್ಲಿ ಸಭೆಯಲ್ಲಿ ಉಸ್ತುವಾರಿ ಮಂತ್ರಿಗ, ಜೂನ್ ತಿಂಗಳಲ್ಲಿ ಬಿದ್ದ ವಿಪರೀತ ಮಳೆಗೆ 77 ಮನೆಗೆ ಹಾಳಾಟು, ಇದಕ್ಕೆ ಪರಿಹಾರ ಕೊಟ್ಟಳು. 2346 ಕರೆಂಟ್ ಕಂಬಗ ಹಂಗೆ 22 ಕರೆಂಟ್ ಪರಿವರ್ತಕಗಳ ಬದಲಿಸಿಳು. ಶಕ್ತಿ ಯೋಜನೆ ಬಂದ ಮೇಲೆ ರಾಜ್ಯದಲ್ಲಿ 500 ಕೋಟಿ ಹೆಣ್ಣು ಜನ ಬಸ್ಗಳಲ್ಲಿ ಹೋಗಳು. ಜಿಲ್ಲೆಯಲ್ಲಿ 1.20 ಕೋಟಿ ಹೆಣ್ಣು ಜನ ಬಸ್ಸಲ್ಲಿ ಪ್ರಯಾಣ ಮಾಡಿಳು. 50 ಕೋಟಿ ರೂಪಾಯಿ ಸರ್ಕಾರಕ್ಕೆ ಖರ್ಚಿಯಾಗುತ್ತ ಸಭೆಯ ಮಾಹಿತಿನ ಕೊಟ್ಟು. ಸಭೆಯಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜ, ಶಾಸಕರು ಸೇರಿದಂಗೆ ಎಲ್ಲ ಇಲಾಖೆಯ ಅಧಿಕಾರಿಗ ಸಂಬಂಧಪಟ್ಟವು ಮುಖ್ಯಪಟ್ಟವು ಹಾಜರಿದ್ದವು. ಜಿಲ್ಲೆಯ ಲೈನ್ ಮನೆಗಳಲ್ಲಿ ವಾಸ ಇರುವ ಬುಡಕಟ್ಟು ಆದಿವಾಸಿನ 2000ಕ್ಕೂ ಜಾಸ್ತಿ ಕುಟುಂಬಗಳಿಗೆ ನಿವೇಶನ ಹಕ್ಕುಪತ್ರನ 2-3 ತಿಂಗಳಲ್ಲಿ ಹಂಚಿವೆತ್ತ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣವು ತಿಳಿಸಿಳು. ಇಂದು ಮಡಿಕೇರಿ ಜಿಲ್ಲಾಡಳಿತ ಭವನದಲ್ಲಿರುವ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿ, ನಿವೇಶನ ಹಕ್ಕುಪತ್ರ ಕೊಡುವ ಸಂಬಂಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಾಗನ ಗುರುತು ಮಾಡಿಳು. ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಯವರ ಕರೆಸಿ ಈ ಹಕ್ಕುಪತ್ರಗಳ ಕೊಟ್ಟವೆತ ಮಾಹಿತಿನ ಕೊಟ್ಟಳು. ಜಿಲ್ಲೆಯಲ್ಲಿ ಪುನರಸು ನಕ್ಷತ್ರದ ಮಳೆ ಬುಟ್ಟು ಬುಟ್ಟು ಒಳ್ಳ ಉಚಿತನ ತೋರಿಸ್ತಾ ಉಂಟು. ಇಂದು ಬೆಳಿಗ್ಗೆ 8:00 ಗಂಟೆಗೆ ಆಖೀರಿಯಾದಂಗೆ ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ 12.76 mm ಸರಾಸರಿ ಮಳೆ ಬಿದ್ದುಟ್ಟು. ಮಡಿಕೇರಿ ತಾಲೂಕಿಗೆ 32.48 mm ಸರಾಸರಿ ಮಳೆ ಬಿದ್ದರೆ, ವಿರಾಜಪೇಟೆ ತಾಲೂಕಿಗೆ 5.80, ಪೊನ್ನಂಪೇಟೆ ತಾಲೂಕಿಗೆ 11.10, ಕುಶಾಲನಗರ ತಾಲೂಕಿಗೆ 7 mm, ಹಾಗೆ ಸೋಮವಾರಪೇಟೆ ತಾಲೂಕಿಗೆ 7.40 mm ಸರಾಸರಿ ಮಳೆ ಬಿದ್ದ ವರದಿಯಾಟು. ಭಾರತ ಸರ್ಕಾರದ ಕೇಂದ್ರೀಯ ರೇಷ್ಮೆ ಮಂಡಳಿಗೆ ವಿಜ್ಞಾನಿಯಾಗಿ ಜಿಲ್ಲೆನ ಕುಪ್ಪಚ್ಚಿರ ಭರತ್ ಅವು ಆಯ್ಕೆಯಾಗಳು. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ರೇಷ್ಮೆ ಕೃಷಿಯಲ್ಲಿ ಎಂಎಸ್ಸಿ ಸ್ನಾತಕೋತ್ತರ ಪದವಿಯಲ್ಲಿ ಚಿನ್ನದ ಪದಕನ ಪಡ್ಕೊಂಡು ಆಂಧ್ರಪ್ರದೇಶದ ರಾಜಮಂಡ್ರಿನ ಐಟಿಸಿ ಲಿಮಿಟೆಡ್ ಅಗ್ರಿ ಬಿಸ್ನೆಸ್ ಡಿವಿಷನ್ಲಿ ಚಾಕರ್ಲಿರುವ ಇವು ಮಗ್ಗುಳ ಗ್ರಾಮದ ಕುಪ್ಪಚ್ಚಿರ ಭೀಮಯ್ಯ ಕವಿತಾ ದಂಪತಿಗಳ ಮಂಗ. ಮಡಿಕೇರಿ ತಾಲೂಕು ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಗೆ ಸೇರುವ 13 ಅಂಗನವಾಡಿ ಕಾರ್ಯಕರ್ತೆ ಹಂಗೆ 32 ಸಹಾಯಕಿಯರ ಚಾಕರಿಗೆ ಕಳೆದ 8 ತಾರೀಕು ಆಯ್ಕೆ ಪ್ರಕ್ರಿಯೆ ನಡೆದುಟ್ಟು. ತಾತ್ಕಾಲಿಕ ಆಯ್ಕೆ ಪಟ್ಟಿನ ಶಿಶು ಅಭಿವೃದ್ಧಿ ಯೋಜನೆಯ ಕಚೇರಿನ ಪ್ರಕಟಣಾ ಬೋರ್ಡ್ಲಿ ಹಾಕೊಳು. ಇದರ ಕುರಿತಂಗೆ ಏನರ ಆಕ್ಷೇಪಣೆಗಳಿದ್ದರೆ ಇದೇ 15 ತಾರೀಕು ಕಚೇರಿಗೆ ತಿಳಿಸಕೃತ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ತಿಳಿಸಿಳು. ವಿರಾಜಪೇಟೆ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ವಿರಾಜಪೇಟೆ ಕೆಎಸ್ಆರ್ಟಿಸಿ ಹಂಗೆ ಹೆಗಳ ಪೀಡರ್ಲಿ ರಿಪೇರಿ ಕೆಲಸ ಇರೋದ್ರಿಂದ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ವಿರಾಜಪೇಟೆ, ತೆಲುಗರ ಬೀದಿ, ಸುಂಕದ ಕಟ್ಟೆ, ಅಪ್ಪಯ್ಯಸ್ವಾಮಿ ರಸ್ತೆ, ಕುಕ್ಲೂರು, ಕಾಕೋಟುಪರಂಬು, ಬೇತ್ರಿ, ಕೆದಮಳ್ಳೂರು, ಪಾಲಂಗಾಲ, ಕೋಟೋಳಿ, ಬೋಯಿಕೇರಿ, ಕದನೂರು, ಮೈತಾಡಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೇತ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿಳು. ಯುವ ನಿಧಿ ಯೋಜನೆಯಡಿಲಿ ಅರ್ಜಿ ಹಾಕದ ಅರ್ಹರ ಅನುಕೂಲಕ್ಕಾಗಿ ಬರುವ ತಿಂಗಳ 8 ತಾರೀಕು ಮುಟ ವಿಶೇಷ ನೋಂದಣಿ ಅಭಿಯಾನ ನಡೆದಿದೆ. 2024-25 ಸಾಲಿ ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮಾದ, ಚಾಕರಿ ಇಲ್ಲದ ಅರ್ಹ ಫಲಾನುಭವಿಗ ಸೇವಾ ಸಿಂಧು ಪೋರ್ಟಲ್ಲಿ ಅರ್ಜಿ ಹಾಕಕ್ಕೆ. ಜಾಸ್ತಿ ಮಾಹಿತಿ ಬೇಕರೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಿಂದ ಕೇಳಿ ತಿಳ್ಕೊಳಕೃತ ಉದ್ಯೋಗಾಧಿಕಾರಿಗ ತಿಳಿಸಿಳು. ಬಿಳಿಗೇರಿ ಹಂಗೆ 60 ಪ್ಲಾಂಟರ್ಸ್ ಕ್ಲಬ್ನ ಕಡೆಯಿಂದ

ആറ് രണ്ട് ഒമ്പത് നാല് രണ്ട് ഒമ്പത് ഏഴ് ആറ് നമ്പർക്ക് ഇതേ പത്തൊമ്പതാണ്ട് വളയ അയപ്പനയ്ക്ക് അക്കാഡമി അധ്യക്ഷ അജിനിക്കണ്ണ മഹേഷ് നാച്ചയെ അരിച്ചിട്ടിത് ജില്ലയുടെ ലൈൻ മനൽ വാസം മടിയുള്ള ദണ്ടായിരക്കും അധ്യയന ആദിവാസി കുടുംബക്കാർക്ക് നിവേശന ഹക്ക് കാഗതത്തിന് ദണ്ടുമൂന്ന് തിങ്കത്ത് കൊടുപ്പാണ് മുഖ്യമന്ത്രിയുടെ കാനൂൻ സലഹകാരളാണ് ശാസക അജിക്കുട്ടിയപ്പം നന്നാ അരിച്ചിട്ടത്. മടിക്കേരി ജില്ലാ ദളിത ഭവനത്തോളം തങ്ങളുടെ കച്ചേരിയിൽ സുദ്ദിഗോഷ്ഠി നടത്തിയിട്ട് തക്ക പറഞ്ഞ ശാസകങ്ങ നിവേശന ഹക്ക് കാഗത കൊടുപ്പ് സംബന്ധ അതത് ഗ്രാമ പഞ്ചായത്ത് വ്യാപ്തിയിൽ ഇക്കാക്കല ജാഗത്തം ഗുരുത്തു മാടിത്ത് മുഖ്യമന്ത്രി പിന്നെ ഉപമുഖ്യമന്ത്രിയായ മൂലക്ക ഇതെന്ന കൊടുപ്പക്ക് കാര്യക്രമം തയ്യാറു മാടുവെന്ന് മാഹിതി കൊടുത്തിട്ട് മന ഇല്ലാത്ത വിരജപ്പെട്ട ക്ഷേത്ര വ്യാപ്തിയുടെ സുമർ 1500 ബുടക്കെട്ട് സമാജക്കാർക്ക് ഗുരുത്തു മാടുന്ന സർക്കാർ ജാഗത്ര നിവേശന ഹക്ക് കാഗതത്തിന് കൊടുപ്പ് വിരജപ്പെട്ട